ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇದರಲ್ಲಿ ಕೃಷಿಗೆ ಬರಬೇಕಾದಂಥ ಒಂದು ಅನಿವಾರ್ಯತೆ, ಮತ್ತು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ತೊಗೊಂಡಾಗ ನಮ್ಮ ತಂದೆ ತಾಯಿಗಳು ವಯಸ್ಸಾದಂಥ ತಂದೆ ತಾಯಿಗಳಿದ್ದರು, ಅವರ ಒಂದು ನಿರ್ವಹಣೆ ಕೂಡ ಇದರಲ್ಲಿತ್ತು. ಹೀಗೆ ಎಲ್ಲ ಒಟ್ಟಾರೆ ಇದರಿಂದ ನಾನು ಇಲ್ಲಿಗೆ ಬಂದು ನನ್ನ ವಿದ್ಯಾಭ್ಯಾಸ ಮುಗಿದ ಮೇಲೆ ಒಂದು 5-6 ವರ್ಷ ನಾನು ಸರ್ಕಾರಿ ಉದ್ಯೋಗಿಯಾಗಿ ರಾಜ್ಯ ಸರ್ಕಾರಿ ನೌಕರಿಯಲ್ಲೂ ಕೆಲಸ ಮಾಡಿದೆ. ಆ ನಂತರದಲ್ಲಿ ಅದನ್ನು ಬೇಡ ಅಂತ ಒಂದು ಗಟ್ಟಿ ನಿರ್ಧಾರ ತಗೊಂಡು ಕೃಷಿಗೆ ಬಂದು ನಾನು ಈಗ 35 ವರ್ಷದಿಂದ ಮೇಲ್ಪಟ್ಟು ಕೃಷಿನ ಮಾಡ್ತಾ ಬಂದಿದ್ದೀನಿ. ಏನು ವಿದ್ಯಾಭ್ಯಾಸ ಮಾಡಿದ್ರಿ ತಾವು? ಆವತ್ತಿನ ಇದಕ್ಕೆ ನಾನೊಂದು PUC ಕಾಮರ್ಸ್ ತಗೊಂಡು ಮಾಡಿದೆ. ಆ ನಂತರದಲ್ಲಿ ನನಗೆ BCOM ಮಾಡಲಿಕ್ಕೆ ಇಲ್ಲಿಗೆ ಬಂದಿದ್ದರಿಂದ ನನಗೆ ಅದು ಸಾಧ್ಯವಾಗಲಿಲ್ಲ BCOM ಮಾಡ್ಕೊಳ್ಳಿಕ್ಕೆ. ಅಕೌಂಟೆನ್ಸಿ ಇದೆಲ್ಲ ಸ್ವಲ್ಪ ಟಫ್ ಇತ್ತು, ಅದು ಕೋಚಿಂಗ್ ಇಲ್ಲದಲ್ಲೇ ಮಾಡೋಕ್ಕಾಗ್ತಿರ್ಲಿಲ್ಲ. ಹಾಗಾಗಿ ಒಂದು ಮಾನಸಗಂಗೋತ್ರಿನಲ್ಲಿ ನಾನು ಮೈಸೂರು ಇದರಲ್ಲಿ ಕರೆಸ್ಪಾಂಡೆನ್ಸ್ ಕೋರ್ಸ್ನಲ್ಲಿ ನಾನು BA ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡಿ ಕೊನೆಗೆ ಅದು ಬೇಕಾ ಬೇಡವಾ ನನ್ನ ಕೆಲಸಗಳ ಒತ್ತಡದಲ್ಲಿ ಅದು ಮಾಡೋಕ್ಕಾಗ್ದಲೆ ಫೈನಲ್ ಇಯರ್ಗೆ ಕಂಪ್ಲೀಟ್ ಮಾಡ್ಕೊಳ್ಳೋಕ್ಕಾಗ್ದಲೆ ಅದನ್ನು ಬ್ರಾಕೆಟ್ BA ಆಯಿತು. ಜಮೀನು ಎಷ್ಟಿದೆ? ಜಮೀನು ನಮ್ಮ ಪಿತೃಾರ್ಜಿತವಾದ ಆಸ್ತಿ ನನಗೆ ಬಂದದ್ದು. ಆ ನಂತರದಲ್ಲಿ ನಾನು ಇಲ್ಲಿ ಕೃಷಿ ಮಾಡ್ತಾ ಬಂದಂತ ನಮ್ಮ ಭೂಮಿಗೆ ಹೊಂದಿಕೊಂಡಂತ ಜಮೀನುಗಳು ಮಾರಾಟಕ್ಕೆ ಬಂದಾಗ ಅದನ್ನ ಲಗತ್ತಾಗಿದೆ, ಅದನ್ನು ತಗೊಳ್ಬೇಕು ಮಾಡಬೇಕು ಅನ್ನೋ ಒಂದು ಇದಕ್ಕೋಸ್ಕರ ಒಂದಿಷ್ಟು ಜಮೀನುಗಳನ್ನ ನನ್ನ ಕೃಷಿ ಬಂದಂತ ಒಂದು ವರಮಾನದ ಇದರಲ್ಲಿ ಮಾಡಿಕೊಂಡು ಅದರಲ್ಲೂ ಕೂಡ ಒಟ್ಟು ನಾನು ಈಗ ಒಂದು 14 ಎಕರೆ ಪ್ರದೇಶವನ್ನ ನಾನು ನನ್ನ ಭಾಗದಲ್ಲಿ ಇದೆ, ಅದನ್ನ ನಾನು ಕೃಷಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. 14 ಎಕರೆ ಕೃಷಿ ಭೂಮಿ ಇದೆ, ಅದಷ್ಟನ್ನು ಕೂಡ ತಾವು ಈಗ ಸಾಗುವಳಿಯನ್ನ ಮಾಡ್ತಾ ಇದ್ದೀರಾ ಅನ್ನುವಂಥದ್ದು. ನೀವು ಕೃಷಿ ಮಾಡಬೇಕು ಅಂತ ಹೇಳಿ ಬಂದಂತಹ ಸಂದರ್ಭದಲ್ಲಿ ನಿಮ್ಮ ಹೊಲದಲ್ಲಿ ಹೇಗಿತ್ತು, ಕೃಷಿ ಬದುಕು ಹೇಗಿತ್ತು, ಹೇಗೆ ಹಂತಂತವಾಗಿ ನೀವು ಬೇರೆ ಬೇರೆದನ್ನ ಇಲ್ಲಿ ಅಳವಡಿಕೆಯನ್ನ ಮಾಡಿಕೊಳ್ತಾ ಬಂದ್ರಿ? ನಾನು ಕೃಷಿಗೆ ಬಂದ ತಕ್ಷಣ ನಾನಿಲ್ಲಿ ನೋಡಿದಾಗ ನನಗೆ ನಮ್ಮ ಅರಸೀಕೆರೆ ತಾಲೂಕು ತೆಂಗು ಬೆಳೆಗೆ ಒಂದೇ ಒಂದು ಬೆಳೆಗೆ ಏಕ ಬೆಳೆ ಮೇಲೆ ಎಲ್ಲ ಅವಲಂಬಿತರಾಗಿ ಎಲ್ಲರೂ ಬರೀ ತೆಂಗೆ ಬೆಳೀತಾ ಇದ್ರು. ನಮಗೆಲ್ಲ ತೋಟ ಆಗ್ತಕ್ಕಂಥ ಬೆಳೆಗಳೇ ಇದ್ದಿದ್ರಿಂದವ ಆ ತೆಂಗು ಬೆಳೆಯನ್ನೇ ಮುಖ್ಯವಾಗಿ ಮಾಡಿ ತೆಂಗನ್ನೇ ಮಾಡ್ತಾ ಇದ್ರು. ಅದು ನನಗೆ ಯಾಕೋ ನನಗೆ ಸ್ವಲ್ಪ ಸರಿಯಾಗಿ ಕಾಣಲಿಲ್ಲ. ಯಾಕೆಂದ್ರೆ ಒಂದು 4-6 ವರ್ಷ ನಾನು ಸರ್ಕಾರಿ ನೌಕರಿನಲ್ಲಿದ್ದಾಗ ಪ್ರತಿ ತಿಂಗಳು ಸಂಬಳ ನೋಡ್ತಾ ಇದ್ದೆ. ಇಲ್ಲಿ ತೆಂಗು ಬಂದಾಗ ಏನಾಗ್ತಿತ್ತು, ಕಾಯಿ ಮಾರಾಟ ಮಾಡಿದ್ರೆ 5-6 ಟೈಮ್ 7-8 ಟೈಮ್ ನಾವು ತೆಂಗಿನಕಾಯಿನ ವ್ಯಾಪಾರ ಮಾಡಬಹುದು. ಇಲ್ಲ ಕೊಬ್ಬರಿಗೆ ಹಾಕಿದ್ರೆ ವರ್ಷಕ್ಕೆ 3 ಸಲ ಅಥವಾ 4 ಸಲ ನಾವು ಕೊಬ್ಬರಿಯನ್ನು ಕೊಟ್ರೆ ಇನ್ನು ಉಳಿಕೆ 8 ತಿಂಗಳು 7 ತಿಂಗಳು 10 ತಿಂಗಳು ನಮ್ಗೇನು ಆದಾಯನೇ ಇರ್ತಾ ಇರಲಿಲ್ಲ. ಹಾಗಾಗಿ ಇದು ಏಕ ಬೆಳೆ ಅಥವಾ ಕೆಲವೇ ದಿವಸಗಳು ನಾವು ಯಾವುದೋ ಬೆಳೆ ಎಷ್ಟಾರ ಬರಲಿ ಮಾರಾಟ ಮಾಡಿ ನಾವು ಜೀವನ ಮಾಡ್ತೀವಿ ಅಂತಂದ್ರೆ ಅಥವಾ ಇನ್ನೇನೋ ಸಾಧನೆ ಮಾಡ್ತೀವಿ ಅಂತಂದ್ರೆ ಇದು ಆಗೋದಿಲ್ಲ ಅಂತ ಕಂಡುಕೊಂಡು ಪ್ರತಿ ತಿಂಗಳು ಹಲವಾರು ಬೆಳೆಗಳಿಂದ ಹಲವಾರು ವಿಧದಲ್ಲಿ ನಮಗೆ ವರ್ಷಾಕಾಲ ಆದಾಯ ಬರಬೇಕು ಅನ್ನುವಂಥ ಒಂದು ಗುರಿಯನ್ನು ಇಟ್ಕೊಂಡು ನಾನು ಹಲವಾರು ಬೆಳೆಗಳನ್ನು ಮಾಡ್ತಾ ಬಂದೆ. ಆ ನಿಟ್ಟಿನಲ್ಲಿ ಕೃಷಿ ಮಾಡ್ತಾ ಮಾಡ್ತಾ ನಾನು ಎಲ್ಲರಂತೆ ನಾನು ಕೃಷಿ ಮಾಡಿ ನೋಡಿದೆ. ಇದೇ ಬರೀ ರಾಗಿ ಜೋಳ ಹುರುಳಿಕಾಳು ಅಂತ ಈ ಥರ ಬೆಳೆದ್ರೆ ಏನು ಪ್ರಯೋಜನ ಆಗಲ್ಲ ಅಂತೇಳಿ ನೀರಾವರಿ ಮೂಲಗಳನ್ನು ಮಾಡಿಕೊಂಡು ಈಗ 30 ವರ್ಷದ ಹಿಂದೆ ಸಮೃದ್ಧವಾದ ಮಳೆಗಾಲ, ಕೆರೆಕಟ್ಟೆ ಪ್ರತಿ ವರ್ಷ ತುಂಬವು, ಯಥೇಚ್ಛವಾದ ಮಳೆಗಾಲ ಆಗ್ತಿತ್ತು, ಎಲ್ಲ ಕಡೆನೂ ಅಂತರ್ಜಲ ಭಾಳ 100 ಅಡಿ 150 ಅಡಿ ಕೊರೆಸಿದ್ರೆ ನಮಗೆ ಕೊಳವೆ ಬಾವಿಗಳಲ್ಲಿ ನೀರು ಬರೋದು. ಆದ್ರೂ ಕೂಡ ನಾನು ಅವತ್ತಿನ ಕಾಲಕ್ಕೆ ಕಾಲ ಪರಿಸ್ಥಿತಿ ಹೀಗೆ ಇರುತ್ತೋ ಇಲ್ವೋ ಹಾ ಅಂತ ಎಲ್ಲ ಕೆಟ್ಟದಾಗೂ ಯೋಚನೆ ಮಾಡಿ ಕೊಳವೆ ಬಾವಿಗಳನ್ನ ಕೊರೆಸಿ ತೆರೆದ ಬಾವಿಗಳನ್ನು ಇಟ್ಕೊಂಡು ಆ ನೀರಿನಲ್ಲಿ ಉಪಯೋಗಿಸ್ಕೊಂಡು ಹಾಯುವಳಿ ನೀರು ಹಾಯಿಸೋದ್ರಿಂದ ನೀರು ವ್ಯರ್ಥವಾಗುತ್ತೆ, ಗಿಡಗಳಿಗೆ ಬೇಕಾದಂತ ನೀರು ಅದಕ್ಕೆ ಸಿಕ್ಕದಲ್ಲೇ ಒಂದು ಕಡೆ ಕಡಿಮೆ ಆಗ್ಬೋದು, ಒಂದ್ ಕಡೆ ಜಾಸ್ತಿ ಆಗ್ಬೋದು, ಎರಡೂ ತೊಂದರೆ ಆಗುತ್ತೆ ಅಂತ ಅರ್ತ್ಕೊಂಡು 32 ವರ್ಷದ ಹಿಂದೆನೆ ನಾನು ಹನಿ ನೀರಾವರಿ ಪದ್ಧತಿಯನ್ನು ಅಳವಡಿಸ್ಕೊಂಡು ಆಗಿನಿಂದಲೇ ನಾನು ತುಂತುರು ನೀರಾವರಿಗಳನ್ನು ಅಳವಡಿಸ್ಕೊಂಡು ಯಾಕೆ ಅಂತ ಕೇಳಿದ್ರೆ ನೀರು ಯಥೇಚ್ಛವಾಗಿತ್ತು. ನೀರು ಯಥೇಚ್ಛವಾಗಿದ್ರೂ ಕೂಡ ಅದಕ್ಕೆ ಹಾಯುವಳಿ ನೀರಿನಲ್ಲಿ ನೀರು ಪೋಲಾಗ್ತಕ್ಕಂಥದ್ದು ಮತ್ತೆ ಕಳೆ ಕಸ ಹೇಳ್ತಕ್ಕಂಥ ಜಾಸ್ತಿ ಪ್ರಮಾಣದಲ್ಲಿ ಎದ್ದುಬಿಡೋದು, ನೀರು ವ್ಯರ್ಥವಾಗಿ ಹರಿದು ಹೋಗ್ತಾ ಇತ್ತು. ಆ ನಂತರದಲ್ಲಿ ಸಮರ್ಪಕವಾದ ನೀರು ಎಲ್ಲ ಗಿಡಗಳಿಗೂ ಸಿಗ್ತಾ ಇರಲಿಲ್ಲ. ಹೀಗಾಗಿ ಎಲ್ಲ ಬೆಳೆಗಳನ್ನು ಕೂಡ ನಾನು ತೋಟದ ಬೆಳೆಗಳನ್ನಾಗಿ ನನ್ನ ಬೇರೆ ಬೇರೆ ಬೆಳೆಗಳಿಂದ ಆಹಾರ ಧಾನ್ಯ ಇರ್ಬೋದು ತರಕಾರಿ ಬೆಳೆಗಳನ್ನೆಲ್ಲ ಕೈಬಿಟ್ಟು ತೋಟದ ಬೆಳೆಗಳಿಗೆ ಬಂದು ನಂತರದ ದಿವಸಗಳಲ್ಲಿ ಅದನ್ನೆಲ್ಲ ಪೂರ್ತಿ ಹನಿ ನೀರಾವರಿನೇ ಅಳವಡಿಸ್ಕೊಂಡು ಹನಿ ನೀರಾವರಿ ಮತ್ತು ತುಂತುರು ನೀರಾವರಿ ಮೂಲಕ ನಾನು ಕೃಷಿಯನ್ನು ನೀರಿನ ವ್ಯವಸ್ಥೆಯನ್ನು ಮಾಡಿಕೊಂಡು ಮಾಡ್ತಾ ಬಂದೆ. ನೀವು ಕೃಷಿಯನ್ನು ಪ್ರಾರಂಭ ಮಾಡಿದಂಥ ಸಂದರ್ಭದಲ್ಲಿ ನೀರು ಸಾಕಷ್ಟು ಪ್ರಮಾಣದಲ್ಲಿತ್ತು ಅಂತ ಹೇಳಿ ತಾವು ಹೇಳಿದ್ರಿ. ಅದೇ ಕಾರಣಕ್ಕೆ ಕಬ್ಬನ್ನು ಕೂಡ ತಾವು ಬೆಳೆದಂಥವ್ರು. ಕಬ್ಬಿನ ಬೆಳೆಯಲ್ಲಿನ ಅನುಭವಗಳು ಹೇಗಿತ್ತು ನಿಮ್ದು? ಮುಂಚೆ ಎಲ್ಲ ನಾನು ಹೇಳ್ದಂಗೆ ಸಮೃದ್ಧವಾದ ಮಳೆಗಾಲ, ಸಮೃದ್ಧವಾದ ನೀರು, ಬಹಳ ಚೆನ್ನಾಗಿತ್ತು. ಅವತ್ತಿನ ಪ್ರಕೃತಿ ಇಷ್ಟೊಂದು ವಿಕೋಪಕ್ಕೆ ತಿರುಗಿರಲಿಲ್ಲ. ಹಾಗಾಗಿ ವರ್ಷದಲ್ಲಿ 9 ತಿಂಗಳು ಮಳೆಗಾಲ, 3 ತಿಂಗಳು ಬೇಸಿಗೆ ಇತ್ತು. ಆದ್ರೆ ಈಗ ಬರ್ತಾ ಬರ್ತಾ ಏನಾಗೋಯ್ತು ಅಂದ್ರೆ 9 ತಿಂಗಳು ಬೇಸಿಗೆ, 3 ತಿಂಗಳು ಮಳೆಗಾಲ ಅನ್ನೋದು ಬಂದಿದೆ. ಅದು 3 ತಿಂಗಳಿಗೆ 4-5-6 ಮಳೆ ಬೀಳುತ್ತೆ. ಒಂದು 10-15 ಸೆಂಟಿಮೀಟರ್ ಮಳೆ ಬೀಳ್ತಕ್ಕಂಥ ಒಂದು ಬಹಳ ಕಷ್ಟದ ಪರಿಸ್ಥಿತಿಗೆ ಇವಾಗ ಬಂದಿದ್ದೀವಿ. ಆಮೇಲೆ 1000 ಅಡಿ ದಾಟಿ ಹೋದ್ರು ಕೊಳವೆ ಬಾವಿಗಳು ನೀರು ಸಿಗ್ತಾ ಇಲ್ಲ. ಇರೋ ಕೊಳವೆ ಬಾವಿಗಳು ಬತ್ತಿ ಹೋಗ್ತಾ ಇದೆ, ಇವತ್ತು ನೀರಿಲ್ದಲೆ ವ್ಯವಸಾಯ ಮಾಡೋ ಸ್ಥಿತಿ ಅಂತ ಬಂದಿದೀವಿ. ಆದ್ರೆ ಅವತ್ತು ಸಮೃದ್ಧವಾಗಿದ್ದ ಕಾಲದಲ್ಲಿ ತೆರೆದ ಬಾವಿಗಳಲ್ಲೇ ನಮ್ಮ ಕಣ್ಣೆದುರಿಗೆ ತುಂಬಿ ಹರಿದಿದ್ದನ್ನ ನಾವು ನೋಡಿದೀವಿ. ಅಂತ ದಿವಸಗಳಲ್ಲಿ ನೀರು ಯಥೇಚ್ಛವಾಗಿದ್ದರಿಂದ ನಾನು ಕಬ್ಬನ್ನು ಬೆಳೆದು, ಆವಾಗ ಆ ಕಬ್ಬು ಬೆಳೆದಾಗ ಏನಾಯ್ತು, ಕಬ್ಬನ್ನೇ ಫ್ಯಾಕ್ಟ್ರಿಗೆ ಕೊಟ್ರೆ, ಕಬ್ಬು ಬೆಳೆದು ನಾವು ಅಷ್ಟೊಂದು ಕಷ್ಟಪಟ್ಟು ಬೆಳೆದು ಯಾರೋ ಫ್ಯಾಕ್ಟ್ರಿ ಕೊಡೋದ್ರಿಂದ ಪ್ರಯೋಜನ ಇಲ್ಲ, ಮೌಲ್ಯವರ್ಧನೆ ಮಾಡಿ ನಮಗೆ ಬೆಳೆದ್ರೆ ಆದಾಯ ಜಾಸ್ತಿ ಅಂತೇಳಿ ಅವತ್ತೇ ಅರ್ತ್ಕೊಂಡು ನಾನು ಈಗ 25 ವರ್ಷದ ಹಿಂದೆನೇ ನಾನು ಅದನ್ನೆಲ್ಲ ಬೆಲ್ಲ ಮಾಡಿ ಮಾರಾಟ ಮಾಡೋ ಸ್ಥಿತಿಗೆ ಬಂದೆ. ಆವಾಗ ನಮ್ಮ ಯೋಚನೆ ಮಾಡಿದಾಗ ನಮ್ಮಲ್ಲಿ ಬರೀ ಎತ್ತಿನಗಾಣಗಳು, ಎತ್ತಿನಗಾಣಗಳಲ್ಲಿ ಬಹಳ ನಿಧಾನ, ಆಮೇಲೆ ಒಳ್ಳೆ ಏನು ಈಗ ಡಬಲ್ ಫಿಲ್ಟರ್ ಅಂತೆಲ್ಲ ಹೇಳ್ತಾರೆ ಆ ಥರ ಒಳ್ಳೊಳ್ಳೆ ಬೆಲ್ಲಗಳನ್ನು ಮಾಡೋದು ಸ್ವಲ್ಪ ಕಷ್ಟ. ಹಾಗಾಗಿ ನಾನು ನನ್ನದೇ ಆದಂಥ ವಿಧಾನ ಯೋಚನೆ ಮಾಡಿಕೊಂಡು ಕ್ರಷರ್ ಸೆಟ್ಗಳನ್ನು ತಗೊಂಡು ಬಂದು, ಅವಾಗ ಈ ಸುತ್ತ ಕ್ರಷರ್ ಸೆಟ್ ಸಿಗ್ತಾ ಇರಲಿಲ್ಲ, ಅಂಥದ್ರಲ್ಲಿ ನಾನು ಕಬ್ಬನ್ನ ಬೆಳೆದು ನಿರ್ವಹಣೆ ಮಾಡಿ ದಲ್ದಲ್ಲೇ ಮೌಲ್ಯವರ್ಧನೆ ಮಾಡೋದಕ್ಕೂ ಸಾಕಷ್ಟು ನಾನು ಸರ್ಕಸ್ ಮಾಡಬೇಕಾಯ್ತು. ಆವಾಗ ಭದ್ರಾವತಿ ಕಡೆಯಿಂದ ಕ್ರಷರ್ ಸೆಟ್ನ ತಗೊಂಡ್ಬಂದು, ಚಿತ್ರದುರ್ಗ ಹಿರಿಯೂರು ಕಡೆಯಿಂದ ಅದಕ್ಕೆ ಅನುಭವಿ ಕೆಲಸಗಾರರನ್ನ ಕರ್ಕೊಂಡು ಬಂದು ನಾನಿಲ್ಲಿ ಬೆಲ್ಲ ಮಾಡಕ್ಕೆ ಹೊರಟೆ. ಆ ಟೈಮ್ನಲ್ಲಿ ನಾನೇನು ಈ ನಮ್ಮ ಕಡೆ ಎಲ್ಲ ಹಾಸನ, ಚನ್ನರಾಯಪಟ್ಟಣ, ಹಳೇಬೀಡು, ಜಾವಗಲ್ಲು ಇಲ್ಲೆಲ್ಲ ಬರೀ ಕುರಿ ಕಾಲಚ್ಚು ಅಂತ ಹೇಳ್ತಾರೆ, ಕಪ್ಪು ಬೆಲ್ಲವನ್ನು ಮಾಡಿ ಮಾರಾಟ ಮಾಡ್ತಾ ಇದ್ರು. ಅದು ಬಹಳ ಸುಲಭವಾಗಿಯೂ ಕಾಣಿಸ್ತಾ ಇತ್ತು, ಅದೇ ಹೆಚ್ಚಿಗೆ ಚಾಲ್ತಿಲಿತ್ತು, ಮಾರುಕಟ್ಟೆನೂ ಇಲ್ಲೇ ಇತ್ತು. ಆದರೆ ನನಗೆ ಇದ್ಯಾಕೋ ಇದು ಸರಿ ಬರಲಿಲ್ಲ, ಬೇರೆ ಥರದಲ್ಲಿ ನನ್ನದೇ ಆದಂಥ ಆಲೋಚನೆಯಲ್ಲಿ ನಾನು ಗೋಲಿ ಬೆಲ್ಲ ಮಾಡಬೇಕು, ಭದ್ರಾವತಿ ಸುತ್ತಿನಲ್ಲೆಲ್ಲ ಇದನ್ನು ಮಾಡ್ತಾರೆ, ಇದಕ್ಕೆ ತಿಪ್ಟೂರು ತುಮಕೂರು ಇಲ್ಲೆಲ್ಲ ಮಾರ್ಕೆಟ್ ಚೆನ್ನಾಗಿದೆ ಅಂತ ಯೋಚನೆ ಮಾಡಿ ಆ ಗುಂಡೆ ಬೆಲ್ಲವನ್ನು ಮಾಡುವಂಥ ಪ್ರಯತ್ನ ಮಾಡಿ, ಹೀಗೆ ನಾನು ಹಿರಿಯೂರು ಚಿತ್ರದುರ್ಗ ಕಡೆಯಿಂದ ಅದರ ಅನುಭವಿ ಕೆಲಸಗಾರರನ್ನ ಕರ್ಕೊಂಡು ಬಂದು, ಭದ್ರಾವತಿ ಕಡೆಯಿಂದ ಕ್ರಷರ್ ಸೆಟ್ ತೊಗೊಂಬಂದು ಕಬ್ಬನ್ನು ಬೆಲ್ಲ ಪರಿವರ್ತನೆ ಮಾಡಿ ಮಾರಾಟ ಮಾಡೋಂಥ ಒಂದು ವ್ಯವಸ್ಥೆ ಮಾಡೋಕ್ಕೆ ಶುರು ಮಾಡಿದೆ. ಅವಾಗೆಲ್ಲ ಜನ ಬಾಯಿ ಬಂದಂಗೆ ನನ್ನ ಬೈದರು, ಇಲ್ಲಿ ಬೆಲೆಯೇ ಇಲ್ಲ, ಇದನ್ನು ಬೆಳೆದಿದ್ದ ದುಡ್ಡೆಲ್ಲ ಇವನಿಗೆ ಏನೂ ಸಿಗೋದಿಲ್ಲ, ಇಂಥದ್ದು ಏನೇನೋ ಹುಚ್ಚುಚ್ಚಾಗಿ ಮಾಡೋಕೆ ಹೋಗ್ತಾನೆ ಅಂತೇಳೆಲ್ಲ ಹೇಳ್ತಾ ಇದ್ರು. ಆದರೆ ನನ್ನ ಉದ್ದೇಶವೇ ಬೇರೆ ಇತ್ತು, ನನಗೇನೋ ಒಂದು ಬೇರೆ ಥರದ ಅದರಲ್ಲಿ ನಾನು ಒಂದು ನಿರೀಕ್ಷಣೆಯನ್ನು ಇಟ್ಕೊಂಡಿದ್ದೆ. ಹಾಗಾಗಿ ಅದೇ ಬೆಲ್ಲವನ್ನು ಮಾಡಿದೆ. ಆ ಬೆಲ್ಲವನ್ನು ತಯಾರು ಮಾಡಿದಂಥ ಬೆಲ್ಲಕ್ಕೆ ನನಗೆ 180 ರಿಂದ 190 ರೂಪಾಯಿ ನನಗೆ ಉತ್ಪಾದನಾ ಖರ್ಚೇ ಬರೋಕ್ಕಾಯ್ತು, ಬರೀ ಕಬ್ಬು ಮುರಿದು ಬೆಲ್ಲ ಮಾಡೋದಕ್ಕೆ. ಇನ್ನು ಅದನ್ನು ಮಾರುಕಟ್ಟೆಗೆ ತಿಪ್ಟೂರು ತುಮಕೂರು ಇಂಥ ಕಡೆಗೆಲ್ಲ ಸಾಗಿಸಿ ಅದನ್ನು ಮಾರಾಟ ಮಾಡೋ ಹೊತ್ತಿಗೆ ನನಗೆ 220 ರೂಪಾಯಿ ಕ್ವಿಂಟಾಲಿಗೆ ಸಿಗೋಕ್ಕೆ ಶುರುವಾಯಿತು ಅವತ್ತಿನ ಧಾರಣೆ. ಆದರೆ 190 ರೂಪಾಯಿ ತನಕ ಖರ್ಚೇ ಆಗೋಗಿದೆ. ಇನ್ನು 30 ರೂಪಾಯಿ ಲಾಭದಲ್ಲಿ ನಂದು ಗೋಣಿ ಚೀಲ, ನಾನು ಓಡಾಡಿದ್ದು, ಟ್ರಾನ್ಸ್ಪೋರ್ಟು ಎಲ್ಲ ಕಳೆದ್ರೆ ನನಗೆ ಕಬ್ಬು ಬೆಳೆ ಬೆಳೆದಿದ್ದು ಒಂದು ಪೈಸಾನೂ ಸಿಗಲಿಲ್ಲ. ಅದಕ್ಕೆ ಜನಗಳು ನನ್ನನ್ನು ಹುಚ್ಚ ಅಂತ ಕರೆದಿದ್ರಲ್ಲಿ ತಪ್ಪಿಲ್ಲ ಅನ್ಸುತ್ತೆ. ಆದರೆ ನನ್ನ ಉದ್ದೇಶ ಏನಿತ್ತು ಅಂದರೆ, 1 ಟನ್ ಕಬ್ಬನ್ನು ಅರೆದು ಹಾಲು ತೆಗೆದು ಅದರಲ್ಲಿ ನಮ್ಮ ಕಡೆ ಮಾಡ್ತಕ್ಕಂಥ ಕುರಿಕಾಲಚ್ಚನ್ನು ಬೆಲ್ಲ ಮಾಡಿದರೆ ಏನು ಇಳುವರಿ ಬರ್ತಾ ಇತ್ತೋ, ಈ ಗೋಲಿ ಬೆಲ್ಲ ಮಾಡೋದ್ರಿಂದ ನನಗೆ 10 ಕೆಜಿ ಅದೇ 1 ಟನ್ ಕಬ್ಬಿಗೆ ಇಳುವರಿ ಜಾಸ್ತಿ ಬರ್ತಕ್ಕಂಥ ಒಂದು ನಿರೀಕ್ಷಣೆ ನನಗಿತ್ತು, ಅದನ್ನು ತಿಳ್ಕೊಂಡಿದ್ದೆ ನಾನು. ಯಾಕೆ ಅಂದರೆ ಇದನ್ನು ಕೊಪ್ಪರಿಗೆನಲ್ಲಿ ಕುದಿಸಿ ಎಳೆ ಪಾಕದಲ್ಲಿ ಹದ ಹಿಡಿದು ಆ ಹದವನ್ನು ನಾವು ಹಿಡ್ಕೊಂಡು ಕೈಯಲ್ಲೇ ಗೋಲಿ ಕಟ್ಟಿಸ್ತಾ ಇದ್ವು. ಈಗ ಎಳೆ ಪಾಕ ಹಿಡಿತಾ ಇದ್ದರಿಂದ ಏನಾಯಿತು, ಅದೇ ಬೆಲ್ಲ ಇಂಗದಲ್ಲೇ ನೀರಿನಂಶ ಎಲ್ಲ ಎವಾಪರೇಟ್ ಆಗೋಗ್ತಾ ಇತ್ತು ಕುರಿಕಾಲಚ್ಚಲ್ಲಿ. ಇದರಲ್ಲಿ ಅದು ಬೆಲ್ಲವಾಗಿ ಮಾರ್ಪಾಡಾಗ್ತಿದ್ದರಿಂದ ಅದೇ ಒಂದು ಕಬ್ಬು ಟನ್ನಿಗೆ ಇದರಲ್ಲಿ 10 ಕೆಜಿ ಇಳುವರಿ ಜಾಸ್ತಿ ಬರೋಕ್ಕೆ ಶುರುವಾಯಿತು. ಆಮೇಲೆ ಅದೃಷ್ಟ ಅನ್ನೋದು ಇರಬೇಕು ಮನುಷ್ಯನಿಗೆ, ಬರೀ ಕಷ್ಟಪಡೋದು, ಅವನು ಬೆಳೆ ಬೆಳೆಯೋದು ಯಾವುದೇ ಎಲ್ಲ ಮಾಡಿದ್ರು ಕೂಡ, ಎಲ್ಲ ಮಳೆ ಬೆಳೆ ಪರಿಸ್ಥಿತಿಗಳು ಎಲ್ಲ ಅವನಿಗೆ ಅನುಕೂಲವಾಗಿದ್ದರೂ ಕೂಡ ಅದೃಷ್ಟ ಇಲ್ಲದೆ ಇದ್ರೂ ಕೂಡ ಕೆಲವು ಸಲ ಭಾಳ ಏರುಪೇರುಗಳಾಗೋ ಸಾಧ್ಯತೆಗಳಿದೆ. ಅದೇ ನಿಟ್ಟಿನಲ್ಲಿ ಅದರ 3ನೇ ವರ್ಷ ನನಗೆ ಕೂಳೆ ಕಬ್ಬನ್ನು ಮುಂದುವರಿಸಿದಾಗ 1400 ರೂಪಾಯಿ ತನಕ ನನಗೆ ಕ್ವಿಂಟಾಲು ಬೆಲ್ಲಕ್ಕೆ ರೇಟ್ ಸಿಗ್ತಾ ಹೋಯಿತು. ಆಮೇಲೆ ಗುಣಮಟ್ಟದ ಬೆಲ್ಲವನ್ನು ಉತ್ಪಾದನೆ ಮಾಡಿ ನನ್ನ ವ್ಯಾಪಾರಸ್ಥರಿಗೆ ನಾನು ಅದನ್ನು ಕೊಟ್ಟಿದ್ದರಿಂದವ ಆ ವ್ಯಾಪಾರಸ್ಥರೆಲ್ಲ 3ನೇ ವರ್ಷದಿಂದ ನನ್ನ ಮನೆ ಬಾಗಿಲಿಗೆ ಹುಡುಕೊಂಬರಂಗಾದರೂ 1400 ರೂಪಾಯಿ ಮನೆ ಬಾಗಿಲಲ್ಲೇ ಕೊಟ್ಟು ತೊಗೊಂಡು ಹೋಗೋಕ್ಕೆ ಪ್ರಾರಂಭ ಮಾಡಿದರು. ಆ ಮುಂದಿನ ದಿವಸಗಳಲ್ಲಿ ಹಿಂದಿನ ವರ್ಷ ಕಳ್ಕೊಂಡು ಅದು ಮಾರುಕಟ್ಟೆ ಧಾರಣೆಗಳು ಏರ್ಪಾರಾಗೋದು ಯಾರೂ ಕಂಡಿರಲ್ಲ, ಅದು ನನಗೆ ಅನುಕೂಲಕರವಾಯಿತು. ಆಮೇಲೆ ಇಳುವರಿ ಜಾಸ್ತಿ ಬರ್ತಾ ಇದ್ದದನ್ನು ನೋಡಿ ಸುತ್ತಮುತ್ತಲಿನ ಹಲವಾರು ಜನ ರೈತರು, ನನ್ನ ಸ್ನೇಹಿತರುಗಳು, ಅವರು ಕಬ್ಬು ಬೆಳೆದಾರೆಲ್ಲ ಇದೇ ಪದ್ಧತಿಯನ್ನು ಇದೇ ಬೆಲ್ಲ ಮಾಡಬೇಕು ಅಂತ ಮುಂದುವರಿಸಿ ನಾವೆಲ್ಲ ಒಟ್ಟಾಗಿ ಮಾಡ್ತಾ ಬಂದ್ವಿ. ಅವತ್ತಿನ ಕಾಲಕ್ಕೆ ಅದು ಚೆನ್ನಾಗೂ ಭಾಳ ಚೆನ್ನಾಗಿ ನಡ್ಕೊಂಡೋಗಿ ನನಗೆ ಅದರಿಂದ ಸಾಕಷ್ಟು ಅನುಕೂಲವೂ ಆಯಿತು. ನೀರಿನ ಕೊರತೆಯಿಂದಾಗಿ ಆನಂತರ ಕಬ್ಬಿನ ಬೆಳೆಯನ್ನು ಕೈಬಿಟ್ರಿ. ನೀರಿನ ಕೊರತೆ ಅದು ಇವತ್ತು ಇಡೀ ಪ್ರಪಂಚಕ್ಕೆ ಆಗೋಗ್ಬಿಟ್ಟಿದೆ. ಅದರಲ್ಲೂ ಬರಗಾಲ ಪೀಡಿತ ತಾಲೂಕುಗಳು ಅಂತ ಏನು ನಮ್ಮಲ್ಲಿ ಕರೆಸ್ಕೊಳ್ತವೆ ಅಂಥ ತಾಲೂಕುಗಳನ್ನ ಮರ್ಸಿಕೆರೆಯು ವಿಶೇಷವಾದ್ದು. ಇವತ್ತು ಯಾವುದೇ ಕೆರೆ ಕಟ್ಟಲು ನೀರಿಲ್ಲ. 99ನೇ ಇಸುವಿನಲ್ಲಿ ನಮ್ಮ ಸುತ್ತಮುತ್ತಿನ ಕೆರೆಗಳೆಲ್ಲ ತುಂಬಿ ನೀರು ನೋಡಿದ್ದು ನಾವು. ಇವತ್ತಿನವರೆಗೂ ಗುಂಡಿ ಕೊಟ್ಟರು, ಕೆರೆ ಕಟ್ಟೆಲಿ ಎಲ್ಲೂ ನಮಗೆ ನೀರು ಕಾಣ್ತಾ ಇಲ್ಲ. ಓಪನ್ ವೆಲ್ಗಳಲ್ಲಿ ನೀರಿಲ್ಲ. ಬೋರ್ವೆಲ್ಗಳು ಕೊರೆಸಿದ್ರೆ 150-200 ಒಳಗಡೆ ನಾವು ಅಂತರ್ಜಲ ಕಾಣ್ತಾ ಇದ್ವು. ಇವತ್ತು ನೀರಿನ ಪ್ರಮಾಣ 1000 ದಾಟಿರೋ ಸಿಗ್ತಾ ಇಲ್ಲ. ಈ ಥರ ಎಲ್ಲ ಭಾಳ ಇಲ್ಲ ಇಲ್ಲ ಇಲ್ಲ ಕಷ್ಟ ಕಷ್ಟ ಅನ್ನೋ ಸ್ಥಿತಿಗೆ ಬಂದು ನಾವೆಲ್ಲ ಒಂಥರ ಜನಗಳು ಕೃಷಿನೇ ಬೇಡ ಅನ್ನೋ ಮಟ್ಟಕ್ಕೆ ತಲುಪಿದ್ರು. ಅದರಲ್ಲಿ ಏನು ವಿಶೇಷ ಇಲ್ಲ. ಮುಂದಿನ ದಿವಸಗಳಲ್ಲಿ ಯಾವುದೇ ಕೆರೆ ಕಟ್ಟಿಗೆ ಯಾವುದೇ ನೀರಾವರಿ ವ್ಯವಸ್ಥೆ ಕೊಡ್ತಕ್ಕಂಥ ಇಲ್ಲಿವರೆಗೂ ಯಾವುದೇ ಕಾರ್ಯಕ್ರಮಗಳು ಸಮರ್ಪಕವಾಗಿ ನಡೆದು ನಮಗೆ ನೀರನ್ನ ದೊರೆತಕ್ಕಂತ ಸೂಚನೆಗಳೇ ನಮಗೆ ಸರಿಯಾಗಿ ಕಾಣ್ತಾ ಇಲ್ಲ. ಹಾಗಾಗಿ ಬಹಳ ಕಷ್ಟಪಟ್ಟು ಬೀಳೋ ಅತ್ಯಲ್ಪ ಮಳೆಯಲ್ಲಿ ನಾವು ಇರೋ ಮಳೆ ನೀರನ್ನ ಭೂಮಿನಲ್ಲಿ ನಾವು ಸಂಗ್ರಹಿಸಿಕೊಂಡು ಅಂತಂದ್ರೆ ಭೂಮಿ ನೀರು ಮಳೆ ಬಿದ್ದಿದ್ದು ಆಚೆ ಕಡೆ ಹೋಗದಂಗೆ ನಾವು ಹುದಿಗಳನ್ನು ಹಾಕೋದಾಗ್ಲಿ, ಭೂಮಿನಲ್ಲಿ ನೀರು ಹಿಂಗ್ಸೋದಾಗ್ಲಿ, ಚೆಕ್ ಡ್ಯಾಮ್ಗಳನ್ನಾಗಲಿ, ಕೃಷಿ ಹೊಂಡಗಳನ್ನಾಗಲಿ, ಬೋರ್ವೆಲ್ ಮರುಪೂರಣಗಳನ್ನಾಗಲಿ, ಇಂಥವೆಲ್ಲ ಮಾಡ್ಕೊಂಡು ಏನೋ ನಾವು ಒಂಥರ ಸರ್ಕಸ್ ಮಾಡ್ಕೊಂಡು ಸರ್ಕಸ್ ಕಂಪನಿ ನಡೆಸಿದಂಗೆ ನಮ್ಮ ವ್ಯವಸಾಯ ಇವತ್ತು ಸಾಗ್ತಾ ಇದೆ. ಹಾಗಾಗಿ ಇವತ್ತಿನ ದಿವಸಗಳಲ್ಲಿ ನಾವು ಬೇರೆ ಹಲವಾರು ಬೆಳೆಗಳನ್ನು ಬೆಳೆದ್ರು, ಮಾವು, ಸಪೋಟ, ಮತ್ತೆ ಹುಣಸೆ, ಮತ್ತೆ ತಿರ್ಗ ಏನು ಇವಾಗ ನಾನು ಡ್ರ್ಯಾಗನ್ ಫ್ರೂಟು ಒಂದು ಹೊಸ ಬೆಳೆಯನ್ನು ನಾನು ಕೈಗೆತ್ಕೊಂಡು ಮಾಡಿದ್ದೀನಿ. ಈ ಎಲ್ಲ ಬೆಳೆಗಳು ಕುಷ್ಕಿ ಆಧಾರಿತವಾಗಿ ಬಹಳ ಕಡಿಮೆ ನೀರಲ್ಲಿ ಬೆಳೀತಕ್ಕಂಥ ಬೆಳೆಗಳು, ಹಾಗಾಗಿ ಅವುಗಳನ್ನೆಲ್ಲ ನಾನು ನಿರ್ವಹಣೆ ಮಾಡಿಕೊಂಡು ಈಗ ಇನ್ನು ಬೆಳೆಗಳನ್ನು ಬೆಳೀತಾ ಹೋಗ್ತಾ ಇದ್ದೀನಿ. ತಮ್ಮ ತಾಕಿನಲ್ಲಿ ಹಣ್ಣಿನ ಗಿಡಗಳನ್ನು ಹೆಚ್ಚು ಪ್ರಮಾಣದಲ್ಲಿ ತಾವು ಬೆಳ್ಕೊಂಡಿದ್ದೀರಿ. ಮಾವು ಮತ್ತು ಸಪೋಟೋ ಇದೆಲ್ಲವುದನ್ನು ಕೂಡ ಸಾಂದ್ರ ಬೇಸಾಯ ಪದ್ಧತಿಯಲ್ಲಿ ಮಾಡಿರ್ತಕ್ಕಂಥದ್ದು. ಯಾಕೆ ಸಾಂದ್ರ ಬೇಸಾಯಕ್ಕೆ ಹೋದ್ರಿ? ಅದರ ಫಲಿತಾಂಶ ಹೇಗಿದೆ? ವ್ಯವಸಾಯ ಕ್ರಮದಲ್ಲಿ ನಾವು ಮುಂಚೆಯೆಲ್ಲ ಮಾವಿನಾಗಲಿ ತೆಂಗಾಗಲಿ ಇಂಥದ್ದೆಲ್ಲ 40 ಅಡಿ ದೂರಕ್ಕೆ ನೆಟ್ಕೊಂಡು ನಾವು ಎಕರೆಗೆ ಒಂದು 40 ಗಿಡ 35 ಗಿಡ ಈ ರೀತಿಯಲ್ಲಿ ಮೇಂಟೈನ್ ಮಾಡ್ತಾ ಇದ್ವು. ಅದು ಒಟ್ಟು ಗಿಡಗಳ ಸಂಖ್ಯೆ ನೋಡಿದಾಗ ಎಕರೆಗೆ 40 ಗಿಡ 35 ಗಿಡ 30 ಗಿಡ ಬೆಳೆದಾಗ ನಮಗೆಲ್ಲೋ ಒಂದು ಕಡೆ ಗಿಡಗಳ ಸಂಖ್ಯೆ ಕಮ್ಮಿ ಆಗಿ ಆದಾಯನೂ ಕಮ್ಮಿನೇನೋ ಅಂತ ನನಗನ್ನಿಸ್ತಾ ಇತ್ತು. ನಾನು ಅವಾಗ ಸುಮಾರು ಒಂದು 25 ವರ್ಷದ ಹಿಂದೆನೆ ಕೂಡ ನಾನು ಈಗೇನೆ ಹೊಸದಾಗಿ ಒಂದು ಆಧುನಿಕ ಟಚ್ ಕೊಟ್ಟು ಅದಕ್ಕೆ ಹೈಡೆನ್ಸಿಟಿ ಅಂತ ಹೇಳ್ತಾರೆ, ಒತ್ತು ಪದ್ಧತಿನಲ್ಲಿ ಸಾಂದ್ರ ಬೇಸಾಯ ಪದ್ಧತಿ ಅಂತ ಹೇಳಿ ಗಿಡಗಳನ್ನ ತೋಟದ ಬೆಳೆಗಳನ್ನ ಬೆಳೀತಾ ಇದ್ದಾರೆ. ಹಾಗಾಗಿ ನಾನು ಅವತ್ತಿನ ಕಾಲಕ್ಕೆ ಅದನ್ನ ಮನಗಂಡು ಎಕರೆಗೆ 110 ಗಿಡಗಳು ಬರ್ತಾಗ ಹಾಗೆ ಸುಮಾರು 18 ಅಥವಾ 20 ಅಡಿ ಅಂತರ ಕೊಟ್ಟು 110 ಗಿಡಗಳು 120 100 ಹೀಗೆ ಆ ಪ್ರಮಾಣದಲ್ಲಿ ಗಿಡಗಳನ್ನ ಬೆಳೆದು ನಾನು ಮಾವು ಮತ್ತೆ ಸಪೋಟವನ್ನ ಬೆಳೀತಾ ಹೋದೆ. ಹೀಗಾಗಿ ನನಗೆ ಗಿಡಗಳ ಸಂಖ್ಯೆ ಜಾಸ್ತಿ ಆಯಿತು. ಗಿಡಗಳ ಸಂಖ್ಯೆಯಲ್ಲಿ ಸಣ್ಣ ಗಿಡಗಳಲ್ಲಿ ಫಸಲು ಕಮ್ಮಿ ಇರೋದ್ರಿಂದ ಹೆಚ್ಚಿಗೆ ಗಿಡ ಇರೋದ್ರಿಂದ ಆದಾಯ ಜಾಸ್ತಿ ಬಂದು ನನಗೆ ಒಂದು ನಿರ್ವಹಣೆಗೆ ಬಹಳ ಅನುಕೂಲ ಆಯಿತು. ನನ್ನ ಆರ್ಥಿಕ ವ್ಯವಸ್ಥೆನೂ ಸ್ವಲ್ಪ ಸುಧಾರಿಸ್ತು. ಆಮೇಲೆ ಇನ್ನೊಂದು ಏನು ಅಂತಂದರೆ ನಾವು ಈ ತೆಂಗನ್ನು ಬೆಳೆದಾಗ ಅದರಲ್ಲಿ ಬರ್ತಕ್ಕಂಥ ತ್ಯಾಜ್ಯಗಳು ಹೆಡೆಮಟ್ಟೆ ಇರ್ಬೋದು, ಕುರುಂಬಾಳೆ ಇರ್ಬೋದು, ಕಾಯಿಸಿಪ್ಪೆ ಇರ್ಬೋದು, ಹೀಗೆ ಎಲ್ಲವೂ ಮರುಬಳಕೆ ಆಗುತ್ತೆ, ಗೊಬ್ಬರವಾಗಿ ಮಾರ್ಪಾಡಾಗುತ್ತೆ, ಇನ್ನು ಕೆಲವು ಇಂಡಸ್ಟ್ರಿಗಳಿಗೆ ಹೋಗುತ್ತೆ. ಆದ್ರೂ ಕೂಡ ಅವನ್ನೆಲ್ಲ ಮತ್ತು ಕಾರ್ಮಿಕರ ಒಂದು ಬೇಡಿಕೆ ಇಡ್ತಕ್ಕಂಥ ಅವು ಕೆಲಸಗಳಾದವು. ತೋಟದಲ್ಲಿ ನಾವು ಬೇಸಾಯ ಹೊಡಿಬೇಕಾದ್ರಾಗಲಿ, ಡ್ರಿಪ್ ಇನ್ ಪೈಪ್ ಆಗಲಿ, ಕಾಯಿ ಕೀಳಬೇಕಾದ್ರಾಗಲಿ, ಕೆಲವು ಕಾರ್ಮಿಕರು ಕೆಲಸ ಮಾಡೋದಕ್ಕೆ ಬಂದಾಗ ಅಲ್ಲಿ ನಮಗೆ ಇವೆಲ್ಲ ಇದ್ರೆ ಕೆಲಸ ಮಾಡೋದು ಕಷ್ಟ ಅನ್ನೋ ರೀತಿಯಾಗಲಿ ಎಲ್ಲ ಹೇಳ್ತಾ ಇದ್ರು. ಅವನ್ನೆಲ್ಲ ಹೊರಗಡೆ ಸಾಕಿಸಿ ಕಾಂಪೋಸ್ಟ್ ಪಿಟ್ಟಲ್ಲಿ ಹಾಕ್ತಕ್ಕಂಥದ್ದು ಅಥವಾ ಈ ಕಾಯಿಸಿಪ್ಪೆ ಇಂಥದನ್ನೆಲ್ಲ ಕಾಯಿನ ನಾರಿನ ಫ್ಯಾಕ್ಟ್ರಿಗಳಿಗೆ ಮಾರಾಟ ಮಾಡುವಂಥದ್ದಾಗಲಿ ಇವೆಲ್ಲ ಮಾಡ್ತಾ ಇದ್ವು. ಆದರೆ ಇಲ್ಲಿ ತೆಗೆದುಹಾಕೋದಕ್ಕೆ ಮತ್ತೆ ಕಾಂಪೋಸ್ಟ್ ಮಾಡಿ ಕಾಂಪೋಸ್ಟ್ ಪಿಟ್ಟಿಂದ ಮತ್ತೆ ತೋಟಕ್ಕೆ ತಂದು ಹಾಕೋದಕ್ಕೆ ನಮಗೆ ಖರ್ಚುಗಳು ದ್ವಿಗುಣ ಆಗ್ತಾ ಹೋಯ್ತು. ಖರ್ಚುಗಳನ್ನು ನಾವು ಕೃಷಿನಲ್ಲಿ ಯಾವತ್ತೂ ಜಾಸ್ತಿ ಮಾಡ್ಕೋತಾ ಹೋದರೆ ನಮ್ಮ ಆದಾಯದ ಪ್ರಮಾಣ ಕಡಿಮೆ ಆಗ್ತಾ ಹೋಗುತ್ತೆ. ಆ ನಿಟ್ಟಿನಲ್ಲಿ ಯೋಚನೆ ಮಾಡಿ ನಾನು ಈ ಮಾವು ಸಪೋಟ ಎಲ್ಲ ಒಂದು ನಮಗೆ ಆರ್ಥಿಕ ಬೆಳೆಗಳು ಕೂಡ ವರ್ಷದ ಬೇರೆ ಬೇರೆ ಕಾಲದಲ್ಲಿ ಆದಾಯ ಬರುತ್ತೆ ಅನ್ನೋದೊಂದು ಕೂಡ. ಆಮೇಲಿಂದ ನಮಗೆ ಅದರಲ್ಲಿ ಬೀಳ್ತಕ್ಕಂಥ ತ್ಯಾಜ್ಯಗಳು ಎಲೆ ಕಸ ಕಡ್ಡಿ ಅದರದ್ದೇನಿದೆ ಯಾವುದನ್ನು ಎಲ್ಲೂ ತೆಗೆದಾಕಬೇಕಾಗಿಲ್ಲ. ಈಗ ಕಾಡಿನ ಸಿಸ್ಟಮಲ್ಲಿ ಅದರದ್ದು ಎಲೆ ಅದರದ್ದೇ ಕಸ ಕಡ್ಡಿ ಎಲ್ಲ ಉದುರಿ ಅದಕ್ಕೆ ಗೊಬ್ಬರವಾಗಿ ಮತ್ತೆ ಮರುಬಳಕೆ ಆಗುತ್ತೆ. ಅದೇ ರೀತಿ ಇಲ್ಲೂ ಅದೇ ಗಿಡಗಳಿಗೆ ಅದೇ ಗೊಬ್ಬರ ಆಗಲಿ ಅದರ ಉಪಯೋಗ ಅಲ್ಲೇ ಇರುತ್ತೆ, ಕಾರ್ಮಿಕರ ಕೆಲಸ ಕಮ್ಮಿ ತಗೊಳುತ್ತೆ ಅಂತ ಹೇಳ್ಬಿಟ್ಟು ನಾನು ಆ ಗಿಡಗಳನ್ನು ಬೆಳೆಯೋದಕ್ಕೆ ಅದು ಒಂದು ಯೋಚನೆ ಮಾಡಿ ಆ ಸಂದರ್ಭದಲ್ಲಿ ಹೈಡೆನ್ಸಿಟಿ ಪ್ಲಾಂಟಿಂಗ್ ಹೆಂಗೆ ಮಾಡಬೇಕು ಏನು ಮಾಡಬೇಕು ಅಂತ ನಮಗೆ ಅವಾಗಿನ್ನೂ ಅದರ ಪರಿಣಿತರು ಜಾಸ್ತಿ ಇರಲಿಲ್ಲ, ಬೆಳೆಗಾರರು ಜಾಸ್ತಿ ಇರಲಿಲ್ಲ. ಹಾಗಾಗಿ ನಮ್ಮ ಬೆಂಗಳೂರಿನ ಹೆಸರುಘಟ್ಟ ರಿಸರ್ಚ್ ಸ್ಟೇಷನ್ IHR ವಿಜ್ಞಾನಿಗಳನ್ನು ಸಹಿತ ಕಂಡು ಅವರ ಸಲಹೆ ಸೂಚನೆಗಳನ್ನು ತಗೊಂಡು ನಾನು ಈ ಕ್ರಮದಲ್ಲೆಲ್ಲ ಇದನ್ನು ಬೆಳೀತಾ ಬಂದೆ. ಆದಾಯ ಚೆನ್ನಾಗಿದೆಯಾ ಇವತ್ತಿಗೂ? ತೋಟ ಚೆನ್ನಾಗಿದೆಯಾ ಹೇಗೆ? ಮಾವು ಸಪೋಟ ಎಲ್ಲ ಚೆನ್ನಾಗಿದೆ, ಆದರೆ ಇವತ್ತಿನ ಕಾಲ ಪರಿಸ್ಥಿತಿಗೆ ಆವುಗಳಿಗೂ ಕೂಡ ಮಳೆ ನೀರಿನ ಸಾಕಾಗ್ತಾ ಇಲ್ಲ, ಕೊರತೆ ಇದೆ, ನೀರಿನ ಕೊರತೆ ಎದ್ದು ಕಾಣ್ತಾ ಇದೆ. ಮಾವಿನಲ್ಲಿ ಹಲವಾರು ತೊಂದರೆಗಳು ಕೂಡ ನನಗೆ ಈಗ ಕಂಡು ಬರ್ತಾ ಇದೆ. ಒಂದು ಕಡೆ ಒಂದು ವರ್ಷ ಫಸಲು ಬಿಟ್ಟರೆ ಇನ್ನೊಂದು ವರ್ಷ ಫಸಲು ಇಲ್ಲ ಅನ್ನೋ ಆಗೋ ಸ್ಥಿತಿ, ಹೂ ಬಿಟ್ಟರೆ ಹೂವೇ ನಿಲ್ಲಲ್ಲ ಉದುರೋಗುತ್ತೆ, ಇನ್ನೊಂದು ಕಡೆ ಹೀಚು ಕಾಯಿ ಆಗುತ್ತೆ ಅದು ಉದುರೋಗುತ್ತೆ, ಕೊನೆಗೆಲ್ಲ ಬಂತು ಮಳೆ ಆನ್ಕಲ್ಲೋ ಇನ್ನೊಂದು ಹಿಮ ಬೀಳುತ್ತೆ ಕವಳ ಅಂತ ಹೇಳ್ತೀವಿ ಅದು ಬಿತ್ತು ಹೂವೇ ಸೀದೋಗುತ್ತೆ, ಹೀಚೆ ಉದುರೋಗುತ್ತೆ, ಆಮೇಲೆ ಆನೆಕಲ್ಲು ಬಿತ್ತು ಅಂದರೆ ಕಾಯೇ ಕೆಟ್ಟೋಗುತ್ತೆ, ಆಮೇಲೆ ಎಲ್ಲ ಆಯಿತು ಅಂತಂದ್ರೆ ಮಾರುಕಟ್ಟೆ ಎಲ್ಲೋ ಒಂದು ಕಡೆ ಫೇಲ್ ಆಗಿರುತ್ತೆ. ಫಸಲು ಇಲ್ಲದೆ ಇದ್ದಾಗ ಅಲ್ಲಿ ಧಾರಣೆ ಏರಿರುತ್ತೆ, ಧಾರಣೆ ಏರಿದಾಗ ಇಲ್ಲಿ ನನ್ನ ಹತ್ರ ಮಾಲೆ ಇರಲ್ಲ. ಈ ಥರ ಭಾಳ ಏರ್ಪೇರುಗಳು ಅದರಲ್ಲೂ ಕೂಡ ನನಗೆ ಈಗ ಕಂಡು ಬರ್ತಾ ಇದೆ. ಎಲ್ಲವರಲ್ಲೂ ಅನುಕೂಲವೂ ಇದೆ ಅನಾನುಕೂಲವೂ ಇದೆ, ಅದನ್ನು ನಿಭಾಯಿಸ್ಕೊಂಡು ಹೋಗುವಂಥ ವ್ಯವಸ್ಥೆ ನಮ್ಮ ಧೈರ್ಯ ಮನಸ್ಥಿತಿ ಇರಬೇಕು. ನಿಮ್ಮ ತೋಟದಲ್ಲಿ ಅರಣ್ಯ ಕೃಷಿಗೂ ಕೂಡ ಒಂದಷ್ಟು ಜಾಗವನ್ನ ಕೊಟ್ಟಿದ್ದೀರಿ. ಎಷ್ಟು ಪ್ರದೇಶದಲ್ಲಿ ಅರಣ್ಯ ಕೃಷಿ ಮಾಡ್ಕೊಂಡಿದ್ದೀರಿ, ಹೇಗೆ ಮಾಡ್ಕೊಂಡಿದ್ದೀರಿ, ಇದರಿಂದ ಏನೆಲ್ಲ ಅನುಕೂಲಗಳು ನಿಮಗೆ ಲಭಿಸ್ತಾ ಇದೆ? ಈ ನಾನು ಕೃಷಿ ಮಾಡಬೇಕಾದ್ರೆ ಬರೀ ನಾನು ಒಂದೇ ತರದ ನಮ್ಮ ತೆಂಗು ಬೆಳೆಯನ್ನ ನಾನು ಪರಿವರ್ತನೆ ಮಾಡಬೇಕು, ಬಹು ಬೆಳೆಗಳನ್ನ ಬೆಳಿಬೇಕು ಅಂತ ಅಂದಾಜು ಮಾಡಿಕೊಂಡೆ ನಾನು ಕೃಷಿಗೆ ಕಾಲಿಟ್ಟಿದ್ರಿಂದವ. ನನ್ನ ತೋಟದಲ್ಲಿ ಎಲ್ಲವೂ ಕೂಡ ಹೈಡೆನ್ಸಿಟಿ ಪದ್ಧತಿ, ಈಗ ನಾನು 35 ವರ್ಷದಲ್ಲಿ ಬಂದಾಗಿನಿಂದಲೂ ನಾನು ಎಲ್ಲ ತೋಟದ ಬೆಳೆಗೆ ಮಾರ್ಪಾಡಾದಾಗ ಹೈ ಡೆನ್ಸಿಟಿ ಪದ್ಧತಿ ಮತ್ತು ವಿವಿಧ ಬೆಳೆಗಳನ್ನೇ ಬೆಳಿಬೇಕು ಅನ್ನೋ ಒಂದು ಉದ್ದೇಶ, ಒಂದೇ ಬೆಳೆ ಇರಬಾರ್ದು ಅಂತೇಳಿ ವಿವಿಧ ಥರದ ತೋಟದ ಬೆಳೆಗಳನ್ನು ಮತ್ತು ಸಾಂದ್ರ ಬೇಸಾಯ ಪದ್ಧತಿಯನ್ನು ಮಾಡ್ಕೊಂಡು ಬರ್ತಾ ಅದರಲ್ಲಿ ಅರಣ್ಯ ತೋಟಗಾರಿಕೆಗೂ ಕೂಡ ನಾನು ಆದ್ಯತೆ ಕೊಟ್ಟು ನನ್ನ ತೋಟದಲ್ಲಿ ನಾನು ಬೇವಿರ್ಬೋದು, ಹೆಬ್ಬೇವಿರ್ಬೋದು, ಹುಣಸೆ ಮರಗಳಿರ್ಬೋದು, ಅದರ ಜೊತೆಗೆ ನಮ್ಮ ಬೆಲೆ ಬಾಳ್ತಕ್ಕಂಥ ಏನು ಸಾಗ್ವಾನಿ ಮರಗಳನ್ನಿರ್ಬೋದು ಇಂಥವನ್ನೆಲ್ಲವೂ ಕೂಡ ನಾನು ಬೆಳೆದಿದ್ದೀನಿ. ಅದರ ಜೊತೆಗೆ ನಮ್ಮ ಶ್ರೀಗಂಧ ಏನಿದೆ, ಶ್ರೀಗಂಧದ ಗಿಡಗಳು ಕೂಡ ನನ್ನ ತೋಟದಲ್ಲಿ ಯಥೇಚ್ಛವಾಗಿ ಬೆಳೆದಿದ್ದಾವೆ. ಹೀಗಾಗಿ ನಮ್ಮ ಬೇಸಾಯದ ಸಾಮಗ್ರಿಗಳಿಗಿರ್ಬೋದು, ಮನೆ ಕಟ್ಟಡಗಳಿಗೆ ಬೇಕಾದಂಥ ಸಾಮಗ್ರಿಗಳಿರ್ಬೋದು, ಬೇಕಾಗುವಂಥ ಮರಗಿಡ ಇರ್ಬೋದು, ಅಥವಾ ಹಣ್ಣಿನ ಮರಗಿಡ ಇರ್ಬೋದು, ಅಥವಾ ನಮ್ಮ ಏನು ಆರ್ಥಿಕವಾಗಿ ಮುಂದೆ ಲಾಭ ಕೊಡ್ತಕ್ಕಂಥ ಸಾಗುವಾನಿ ಗಿಡಗಳಿರ್ಬೋದು, ಈ ಥರ ಎಲ್ಲವಕ್ಕೂ ಆದ್ಯತೆ ಕೊಟ್ಟು ಅವನ್ನ ಬೆಳೆದಿರೋದ್ರಿಂದ ಒಂದು ಆರ್ಥಿಕ ದೃಷ್ಟಿ ಆಯಿತು. ಅವಾಗೆಲ್ಲ ಜಾಸ್ತಿ ಮಳೆ ಬರ್ತಿಂದ ಮಳೆ ನೀರಿನ ಮಣ್ಣು ಕೊಚ್ಚಣೆ ಆಗ್ತಕ್ಕಂಥ ಸನ್ನಿವೇಶಗಳು ಅದರಲ್ಲಿ ಒಂಥರ ನಮಗೆ ಕಂಟ್ರೋಲಿಗೆ ಸಿಕ್ಕೋದು. ಆಮೇಲೆ ಅದರಲ್ಲಿ ಬಿದ್ದಂಥ ಎಲೆ ಕಸ ತರಗು ಇವೆಲ್ಲ ಉದುರಿ ಅದು ಬಿದ್ದಂಥ ತಳಭಾಗದಲ್ಲಿ ನನ್ನ ಭೂಮಿ ಒಳಗಡೆ ಒಂದು ಸೂಕ್ಷ್ಮಾಣು ಜೀವಿಗಳಿರ್ಬೋದು, ಎಳೆ ಹುಳುಗಳಿರ್ಬೋದು, ಈ ಥರ ಅವು ಕೂಡ ವೃದ್ಧಿಯಾಗಿ ನನ್ನ ಏನು ಸಮೃದ್ಧವಾಗಿ ವ್ಯವಸ್ಥಿತವಾಗಿ ಒಂದು ಫಲವತ್ಪರಿತವಾಗಿ ನನ್ನ ಭೂಮಿ ಇದೆ ಅಂತೇಳಿ ನಾನು ಹೇಳಕ್ಕೆ ಅದಕ್ಕೂ ಇಷ್ಟಪಡ್ತೀನಿ. ತೆಂಗು ಎಷ್ಟಿದೆ ಮತ್ತೆ ಫಸಲು ಹೇಗಿದೆ? ತೆಂಗಿನ ಗಿಡಗಳು ಮುಂಚೆ ಎಲ್ಲ ನಮ್ಮ ಕಡೆ ತುಂಬಾ ಚೆನ್ನಾಗಿತ್ತು. ಇತ್ತೀಚಿನ ನೀರಿನ ಕೊರತೆಯಿಂದ ಸುಮಾರು ಈಗ 2-3-4 ವರ್ಷದ ತನಕನೂ ಕೂಡ ನಾನು ಒಂದು ತೆಂಗಿನ ಮರಕ್ಕೆ ಸಾಧಾರಣ ಒಂದು ನನ್ನ ಹತ್ರ ಇರತಕ್ಕಂಥದ್ದು 300 ತೆಂಗಿನ ಮರ ಇದೆ, 30-35 ಸಾವಿರ ತೆಂಗಿನಕಾಯಿನ ನಾನು ವರ್ಷಕ್ಕೆ ಕಟಾವು ಮಾಡ್ತಾ ಇದ್ದೆ. ಅದನ್ನೆಲ್ಲ ಕೊಪ್ಪರಿ ಹಾಕಿ ಕೊಪ್ಪರಿ ಮಾಡಿ ಮಾರಾಟ ಮಾಡ್ತಿದ್ದೆ. ಪ್ರಾರಂಭದಲ್ಲಿ ನನಗೆ 110-116 ಕೆಜಿ ಇಳುವರಿ ಬರ್ತಾ ಇತ್ತು ನಮ್ಮದು ಕೊಪ್ಪರಿ 1,000 ತೆಂಗಿನಕಾಯಿಗೆ. ಅದನ್ನ ನಾನು ಈ ಥರ ಬದಲಾವಣೆಗಳನ್ನೆಲ್ಲ ಮಾಡಿಕೊಂಡು ಆಧುನಿಕವಾಗಿ ವ್ಯವಸಾಯ ಮಾಡ್ತಾ ಹೋದಾಗ ಸಾಕಷ್ಟು ನೀರು ಮತ್ತೆ ಸಮರ್ಪಕವಾದ ಗೊಬ್ಬರಗಳನ್ನೆಲ್ಲ ಕೊಡ್ತಾ ಬೇಸಾಯ ಕ್ರಮಗಳನ್ನು ಅನುಸರಿಸ್ತಾ ಮಾಡ್ಕೊಂಡು ಹೋದಾಗ ಅದು 175-80 ಕೆಜಿ ತನಕ ನಾನು ಅದನ್ನ ಅಭಿವೃದ್ಧಿ ಮಾಡಿದೆ. ಆದರೆ ಅದು ಬರ್ತಾ ಬರ್ತಾ ಇವತ್ತಿನ ಪರಿಸ್ಥಿತಿ, ಕಾಲ ಪರಿಸ್ಥಿತಿ, ಮಳೆ ನೀರಿನ ಕೊರತೆಯಿಂದನೇ, ಮಳೆನೂ ಇಲ್ಲ ನೀರು ಇಲ್ಲದೆ ಇರೋದ್ರಿಂದ ಮತ್ತೆ ಕಾಲಚಕ್ರದ ಗಟ್ಟೆಯೊಳಗಡೆ ನಾವು ಸಿಗಾಕೊಂಡು ಮತ್ತೆ ತಿರ್ಗಾ ಹಿಂದಕ್ಕೆ ಬರ್ತಾ ಇದೀವ ಅನ್ನೋಷ್ಟು ಮತ್ತೆ ಇಳುವರಿ ಮತ್ತೆ ತೂಕ ಎರಡೂ ಕಮ್ಮಿ ಆಗ್ತಾ ಬರ್ತಾ ಇದೆ ಅಂತ ನಮ್ಮ ಗಮನಕ್ಕೆ ಬರ್ತಾ ಇದೆ. ಈಗಲೂ ಕೂಡ ನೀವು ಕೊಪ್ಪರಿ ಮಾಡ್ತೀರೋ ಅಥವಾ ಕಾಯಿ ಮಾರಾಟ ಮಾಡ್ತೀರಾ? ಇಲ್ಲ, ನಾನು ಕೃಷಿಗೆ ಬಂದ 35 ವರ್ಷದಲ್ಲಿ ಮೊದಲು ಒಂದು 5-6 ವರ್ಷ ನಾನು ಎಲ್ಲರಂತೆ ತೆಂಗಿನಕಾಯಿನ ಕೊಟ್ಟು ನೋಡಿದೆ, ವ್ಯಾಪಾರ ಮಾಡಿದೆ. ಆದರೆ ನನಗೆ ಯಾಕೋ ಅದು ಸರಿ ಕಾಣಲಿಲ್ಲ. ಹಾಗಾಗಿ ಅದ್ರ ಬಗ್ಗೆ ಅಧ್ಯಯನ ಮಾಡಿದಾಗ ಕೊಪ್ಪರಿ ಹಾಕೋದ್ರಿಂದ ಆದಾಯ ಜಾಸ್ತಿ ಬರುತ್ತೆ, ನಮಗೆ ಯಾವಾಗ ಮಾರುಕಟ್ಟೆಯಲ್ಲಿ ರೇಟ್ ಇದೆಯೋ ಆವಾಗ ಅದನ್ನು ಮಾರಾಟ ಮಾಡ್ಬೋದು. ಇನ್ನು ಬೇರೆ ಬೇರೆ ಥರದ ಅದರಲ್ಲಿ ಮತ್ತೆ ನಮಗೆ ಸಿಪ್ಪೆ ಉಳಿತದೆ, ಕರಟ ಉಳಿತದೆ, ತೆಂಗಿನಕಾಯಿ ಕೊಟ್ಟಾಗ ಎಲ್ಲವೂ ಜೊತೆಲೆ ಹೊರಟೋಗುತ್ತೆ. ಆ ಥರ ಎಲ್ಲ ಯೋಚನೆ ಮಾಡಿ ಬೇರೆ ಬೇರೆ ಇದರಲ್ಲಿ ಬೇರೆ ಬೇರೆ ಆದಾಯ ಬರ್ತಕ್ಕಂಥ ವ್ಯತ್ಯಾಸಗಳನ್ನು ಕಂಡುಕೊಂಡು ನಾನು ಈಗ ಸುಮಾರು 28-30 ವರ್ಷದಿಂದನೂ ನಾನು ಕೊಪ್ಪರಿನೇ, ಈಗಲೂ ಕೊಪ್ಪರಿನೇ ಮಾಡಿ ನಾನು ಅರಸೀಕೆರೆ ನಮ್ಮ APMC ಮಾರುಕಟ್ಟೆ ಒಳಗಡೆ ಅದನ್ನು ವ್ಯವಸ್ಥಿತವಾದ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡ್ತಾ ಇದ್ದೀನಿ. ಈಗ ಕರಟ ಆಗ್ಬೋದು, ಸಿಪ್ಪೆ ಆಗ್ಬೋದು, ಅದನ್ನೆಲ್ಲ ಹೇಗೆ ಸದ್ಬಳಕೆ ಮಾಡ್ತಿದ್ದೀರಿ? ಕರಟ ಸಿಪ್ಪೆ ಅಂತಂದ್ರೆ ಏನಾಗುತ್ತೆ ಅಂತಂದ್ರೆ ನಮಗೆ ಇಲ್ಲಿ ಅದರ ಮರುಬಳಕೆಗಿಂತ ಹೆಚ್ಚಾಗಿ ಇವಾಗ ಬಹಳ ಉತ್ತಮವಾದ ಧಾರಣೆಯು ಅದಕ್ಕೆ ಸಿಗ್ತಾ ಇದೆ. ಇಜ್ಜಲು ಕಾರ್ಖಾನೆಗಳು ತಯಾರಾಗಿದ್ದಾವೆ, ಅವರು ಇಜ್ಜಲು ಮಾಡ್ತಕ್ಕಂಥ ವ್ಯವಸ್ಥೆ ಒಳಗಡೆ ಅವರು ಒಳ್ಳೆ ಬೆಲೆ ಕೊಟ್ಟು ಅದನ್ನು ಕೊಂಡ್ಕೊಂಡು ಹೋಗ್ತಾ ಇದ್ದಾರೆ. ನಾನು ಇರೋನು ಒಬ್ಬಂಟಿಗ, ನಮ್ಮನೆಯಲ್ಲಿ ಇನ್ಯಾರು ನನ್ನ ಸಪೋರ್ಟ್ಗೆ ಇಲ್ಲಿ ಕೆಲಸಗಾರನ ಬಿಟ್ಟರೆ ಇನ್ಯಾರು ಇಲ್ಲ. ಹಾಗಾಗಿ ಎಲ್ಲವುದನ್ನು ಮೌಲ್ಯವರ್ಧನೆ ಮಾಡ್ತೀನಿ, ಎಲ್ಲವನ್ನು ನಾನೇ ಮರುಬಳಕೆ ಮಾಡ್ತೀನಿ. ಈ ಥರ ಎಲ್ಲ ಮಾಡ್ಕೊಂಡು ಹೋಗೋದು ಕಷ್ಟ ಆಗುತ್ತೆ. ಆದ್ರಿಂದ ಕರಟ ಮತ್ತು ಕಾಯಿ ಸಿಪ್ಪೆ ಮಾತ್ರ ಆಚೆಗೆ ಹೋಗ್ತಾ ಇದೆ. ಇನ್ನು ತೆಂಗಿನಲ್ಲಿ ಬರೆದಂಥ ಎಲ್ಲ ಉಳಿದ ತ್ಯಾಜ್ಯಗಳನ್ನು ಕೂಡ ನಾನು ಕಾಂಪೋಸ್ಟ್ ಪಿಟ್ಗಳನ್ನು ಮಾಡಿ ಅದನ್ನು ಅಲ್ಲಿ ಗೊಬ್ಬರವನ್ನಾಗಿ ಮಾರ್ಪಾಡು ಮಾಡಿ ಅದನ್ನು ತಿರ್ಗಾ ಮತ್ತೆ ವಾಪಸ್ಸು ನಾನು ಏನು ಮರುಬಳಕೆ ಮಾಡಿ ನನ್ನ ಗಿಡ ತೋಟದ ಬೆಳೆಗಳಿಗೆ ಒದಗಿಸ್ತಾ ಇದ್ದೀನಿ. ಸಿಪ್ಪೆ ಮತ್ತು ಕರಟವನ್ನು ಹೇಗೆ ಮಾರಾಟ ಮಾಡ್ತಾ ಇದ್ದೀರಿ? ಒಂದೊಂದ್ಸಲ 300-500 ಬಂದಿರುತ್ತೆ, ಒಂದೊಂದ್ಸಲ 1.5 ಸಾವಿರ ತನಕ ನಮ್ಮ ಚಿಪ್ಪಿನ ರೇಟು 1,000 ಹೋಗುವಂಥ ವ್ಯವಸ್ಥೆ ಇರುತ್ತೆ. ಇನ್ನು ಮೊಟ್ಟೆನೂ ಅಷ್ಟೇ, ಕೆಲವು ಸಲ 250-300 ಮಾರಾಟ ಮಾಡಬೇಕಾಗುತ್ತೆ. ಈ ಸಲ 500-600 ರೂಪಾಯಿ ತನಕ 1,000 ಹೊರಟೋಗಿದೆ. ಇದೆಲ್ಲ ಮಾರಾಟ ಮಾಡೋದ್ರಿಂದ ನಮಗೆ ಒಂದು ಸ್ಥಳಾವಕಾಶ ಬೇಕಾಗುತ್ತೆ, ಅವನ್ನೆಲ್ಲ ಲಾಟ್ ಹಾಕ್ಕೊಳ್ಳೋಕ್ಕಾಗಲ್ಲ. ಆಮೇಲೆ ಎರಡನೇದಾಗಿ ನಾವು ಬೇರೆ ಇವನ್ನ ವ್ಯವಸ್ಥೆ ಮಾಡ್ತೀವಿ ಅಂತಂದರೆ ಅದಕ್ಕೆ ಆದಂಥ ಬದಲಾವಣೆಗಳು ಮಾಡಿಕೊಂಡು ಬೇರೆ ಬೇರೆ ವ್ಯವಸ್ಥೆಗಳಿಗೆ ಹೋಗಬೇಕಾಗತ್ತೆ. ಹಾಗಾಗಿ ಮತ್ತೆ ನಮ್ಮ ಏನು ಈ ಕೊಪ್ಪರಿ ಸುಲಿತಕ್ಕಂಥವ್ರಿರ್ಬೋದು, ಒಡೆಯಂತರಿರ್ಬೋದು, ಇಂಥ ಈ ಕೃಷಿ ಅದರ ಒಂದು ಮಾರುಕಟ್ಟೆ ಕಳಿಸ್ತಕ್ಕಂಥ ಒಂದು ವ್ಯವಸ್ಥೆಗಳು ಕೆಡವಿಸೋದಿರ್ಬೋದು, ಇಂಥದೆಲ್ಲ ಖರ್ಚುಗಳು ನಮ್ಗೆ ಅದರಲ್ಲೇ ಕಳೆದೋಗುತ್ತೆ. ಹಾಗಿದ್ರೆ ಕೊಪ್ಪರಿ ಮಾಡಿ ಮಾರಾಟ ಮಾಡುವಂಥದ್ದೇ ಹೆಚ್ಚು ಲಾಭದಾಯಕ ಅಂತೀರಿ? ಅದು ಆದಾಯನೂ ಹೌದು, ಆದರೆ ಇವತ್ತಿನ ನಿರೀಕ್ಷಣೆಯಲ್ಲಿ ನಮ್ಮ ಮಾರುಕಟ್ಟೆಯನ್ನು ಆ ಥರದಲ್ಲಿ ನಾವೆಲ್ಲವನ್ನೂ ಲೆಕ್ಕ ಹಾಕಿ ಮಾರಾಟ ಮಾಡೋದಾದರೆ ಕೊಪ್ಪರಿನೂ ಅಲ್ಲ ತೆಂಗಿನಕಾಯಿಯೂ ಅಲ್ಲ ಅನಿಸುತ್ತೆ. ಇವತ್ತು ಎಳನೀರಿನ ಮಾರಾಟ ಹೆಚ್ಚಿಗೆ ಲಾಭಕರ ಅಂತ ನನಗನ್ಸುತ್ತೆ. ಆದರೆ ನಾವು ಯಾವ್ಯಾವ ಪದ್ಧತಿಗೆ ಹೊಂದ್ಕೊಂಡಿರ್ತೀವೋ ಆಯಾ ಪದ್ಧತಿನಲ್ಲೇ ನಾವು ಅದನ್ನು ಹೊಂದ್ಕೊಂಡು ಅದರಲ್ಲೇ ಸರಿಪಡಿಸ್ಕೊಂಡು ನಾವು ಬರ್ತಕ್ಕಂಥ ಆದಾಯಕ್ಕೆ ಸ್ಟಿಕಾನ್ ಆಗ್ತೀವಿ. ಯಾಕೆಂದ್ರೆ ಯಾವುದೋ ಇದರಲ್ಲಿ ಆದಾಯ ಬರುತ್ತೆ ಅಂತ ನಾವೇನೋ ಬದಲಾವಣೆಗೆ ಅಷ್ಟು ಸುಲಭವಾಗಿ ಹೋಗೋಕ್ಕಾಗಲ್ಲ. ಕೊಪ್ಪರಿಯನ್ನು ನೀವು ನಿಮ್ಮ ಕೊಟ್ಟಿಗೆ ಏನಿದೆಯೋ ಕೊಟ್ಟಿಗೆಯ ಮೇಲ್ಭಾಗದಲ್ಲಿ ಕೊಪ್ಪರಿಗೆ ಹಾಕ್ತೀರಾ, ಅದರಿಂದ ಸಾಕಷ್ಟು ಅನುಕೂಲ ಆಗುತ್ತೆ, ಅದಕ್ಕೋಸ್ಕರ ನಾನು ಅಲ್ಲೇ ಹಾಕ್ತೀನಿ ಅಂತ ಹೇಳಿ ತಾವು ಹೇಳಿದ್ರಿ. ಏನೇನು ಅನುಕೂಲ ಆಗುತ್ತೆ ಕೊಟ್ಟಿಗೆನಲ್ಲಿ ಕೊಪ್ಪರಿಗೆ ಹಾಕೋದ್ರಿಂದ? ಈಗ ನನ್ನ ಒಂದು ಕೃಷಿ ಚಟುವಟಿಕೆ ಒಳಗಡೆ ಹಲವಾರು ವಿಧದ ತೋಟದ ಬೆಳೆಗಳನ್ನು ಬೆಳೆಯುತ್ತಾ ಅರಣ್ಯ ತೋಟಗಾರಿಕೆಯನ್ನು ಮಾಡ್ತಾ ಹೋದಾಗ ಇದಕ್ಕೆ ಕೆಲವು ಉಪಕಸಬುಗಳನ್ನು ನಾನು ಜೊತೆನಲ್ಲಿ ಇಟ್ಕೊಂಡು ಬಂದಿದ್ದೀನಿ. ಹಾಗೆ ನನ್ನ ಹೈನುಗಾರಿಕೆಯೂ ಕೂಡ ಇದರಲ್ಲಿ ಒಂದು ಭಾಗ. ಈ ಹೈನುಗಾರಿಕೆಯಲ್ಲಿ ನಾನು ಶೆಡ್ಡು ನಮ್ಮದು ಬಹಳ ದೊಡ್ಡದಾಗಿದೆ. ಆ ಶೆಡ್ಡಿನ ಮೇಲ್ಭಾಗದಲ್ಲಿ ಪೂರ್ತಿ ಕನ್ಸ್ಟ್ರಕ್ಷನ್ ಮಾಡಿ ಇಟ್ಕೊಂಡ್ರಿಂದ ಮೇಲ್ಗಡೆ ಅಟ್ಟ ಅಂತ ಹೇಳ್ತೀವಿ. ಈ ಏನಿದ್ರು ಅಟ್ಟದ ಪದ್ಧತಿಯಲ್ಲಿ ತೆಂಗಿನಕಾಯಿನ ನಾವು ಕೊಪ್ಪರಿ ಹಾಕಿದ್ರೆ ಕೊಪ್ಪರಿ ಚೆನ್ನಾಗಿ ಬರುತ್ತೆ. ಗಾಳಿ ಬಿಸಿಲು ಬೆಳಕು ಶಾಖ ಇರಬೇಕು, ತೇವಾಂಶ ಆಗಬಾರ್ದು, ಅಲ್ಲಿ ಕೊಪ್ಪರಿ ಚೆನ್ನಾಗಿ ಬರುತ್ತೆ. ಹಾಗಾಗಿ ಅದ್ರ ತಳಗಡೆ ನಾವು ಶೆಡ್ ಅನ್ನ ಅದೇ ಜಾಗದಲ್ಲಿ ತಳಗಡೆ ಭಾಗ ನಾವು ಉಪಯೋಗಿಸ್ಕೊಂಡು ಹಸುಗಳು ಸಾಕಾಣಿಕೆ ಮಾಡ್ತಾ ಇರೋದ್ರಿಂದ ನನ್ನ ಹಸುಗಳು ಶೆಡ್ ಅಲ್ಲೇ ಹಸುಗಳನ್ನು ಸಾಕಾಣಿಕೆ ಮಾಡ್ತಾ ಇದ್ದೀನಿ. ಮೇಲ್ಭಾಗದಲ್ಲಿ ಕೊಪ್ಪರಿಯನ್ನು ಹಾಕೊಂಡು ಕೊಪ್ಪರಿ ಮಾಡ್ತಾ ಇದ್ದೀನಿ. ಅದು ತುಂಬಾ ಚೆನ್ನಾಗಿ ಆ ಹಸುಗಳು ಏನಂದ್ರೆ ಈ ಸಗಣಿ ಗಂಜಲ ಎಲ್ಲ ಕಾರ್ಚಲು ಇರೋದ್ರಿಂದ ಆ ಕಾವು ಮೇಲ್ಗಡೆ ಹಂಚಿನ ಕಾವು ಇವೆಲ್ಲ ಸೇರ್ಕೊಂಡು ಗಾಳಿ ಬೆಳಕು ಚೆನ್ನಾಗಿ ಆಡೋದ್ರಿಂದ ಕೊಪ್ಪರಿ ತುಂಬಾ ಚೆನ್ನಾಗಿ ಬರುತ್ತೆ. ಅಲ್ಲಿ ಎಷ್ಟು ದಿವಸಕ್ಕೆ ಬರುತ್ತೆ ಕೊಪ್ಪರಿ? ಕೊಪ್ಪರಿ ನಾವು ಹೇಗೆ ಮಾಡ್ತೀವಿ ಅಂತಂದ್ರೆ ಸಾಮಾನ್ಯವಾಗಿ ಮೇ ತಿಂಗಳು ಮಳೆ ಬಿದ್ದಾಗ ನಾವು ಏನು ತೆಂಗಿನಕಾಯಿನ ಅದನ್ನ ಕಟಾವಿಗೆ ಬಂದಂತ ಹಣ್ಣು ಕಾಯಿಗಳು ಅಂತ ಹೇಳ್ತೀವಿ, ಆ ಮಟ್ಟದಲ್ಲಿದ್ದಾಗ ಒಂದು ಹದಕ್ಕೆ ಕೆಡುವುದಾಗ ಅದನ್ನ 3 ತಿಂಗಳಿಗೆ ಒಂದು ಬ್ಯಾಚ್ ಮಾಡ್ತಾ ಹೋಗ್ತೀವಿ. ಮೇ ಜೂನ್ ಜುಲೈಗೆ ಒಂದು ಬ್ಯಾಚ್ ಮಾಡ್ತೀವಿ, ಅದನ್ನ ಒಂದು ಕಡೆ ನಮ್ಮ ಇದರಲ್ಲೇ ಸಪರೇಟ್ ಭಾಗ ಮಾಡಿ ಅದನ್ನ ಮತ್ತೆ ಇನ್ನೊಂದು ಅದ್ರ ಮುಂದಿನ 3 ತಿಂಗಳು ಅದ್ರ ಮುಂದಿನ 3 ತಿಂಗಳು ಹೀಗೆ ಬ್ಯಾಚ್ಗಳನ್ನ ಮಾಡ್ತಾ ಹೋಗಿ ನಾವು ಅದನ್ನ ನಮ್ಮ ರೊಟೇಷನ್ ಅಲ್ಲಿ ಮತ್ತೆ ತಿರ್ಗಾ ಮುಂದಿನ ವರ್ಷದ ತೆಂಗಿನಕಾಯಿ ಬಂದ್ಬಿಡುತ್ತಲ್ಲ ಆ ಕೊಪ್ಪರಿಗೆ ಹಾಕ್ಬೇಕಾಗಿರೋದ್ರಿಂದ ಆ ಭಾಗನ ಮಾರ್ಕೆಟ್ ಧಾರಣೆ ನೋಡಿಕೊಂಡು ಅದನ್ನ ಉಳಿಸಿ ಬಂದಿರತಕ್ಕಂಥದ್ದು 1 ವರ್ಷ ಕಾಯ್ಲೇಬೇಕು ನಾವು, ಈ ವರ್ಷದ್ದು 3 ವರ್ಷಕ್ಕೆ ಬರೋದು. ಹಾಗಾಗಿ 12-14 ತಿಂಗಳ ತನಕ ಒಂದು ಸ್ವಲ್ಪ ವ್ಯತ್ಯಾಸದಲ್ಲಿ 1 ವರ್ಷ ಅಂತೂ ಮಿನಿಮಮ್ ಕಳೀಲೇಬೇಕು. ಆ ಕಳೆದಂಥದ್ದನ್ನ ಕುಲ್ದು ಹೊಡೆದು ಮಾರಾಟ ಮಾಡ್ತಿರ್ತೀವಿ, ಮತ್ತೆ ಮುಂದಿನ ವರ್ಷದ ಬೆಳೆ ಆ ಜಾಗಕ್ಕೆ ಹೊಸದಾಗಿ ಬಂದು ಕೂತ್ಕೊಳ್ತಾ ಇರುತ್ತೆ. ಹೀಗೆ ರೊಟೇಷನ್ ಅಲ್ಲಿ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಇದುವರೆಗೆ ಸಮಗ್ರ ಕೃಷಿಯಲ್ಲಿನ ಅನುಭವ ಕುರಿತಂತೆ ಅರಸೀಕೆರೆ ತಾಲೂಕು ಮಲದೇವಿ ಹಳ್ಳಿಯ ಪ್ರಗತಿಪರ ಕೃಷಿಕ ಎಚ್ ಕೆ ಮಂಜುನಾಥ್ ಅವರೊಂದಿಗಿನ ಮಾತುಕತೆಯ ಮೊದಲ ಭಾಗ ಕೇಳಿದರೆ. ಇವರನ್ನ ಸಂಪರ್ಕಿಸಲು ಇವರ ಸಂಪರ್ಕ ಸಂಖ್ಯೆ 9986-88-44-90. ಎಚ್ ಕೆ ಮಂಜುನಾಥ್ ಅವರ ಸಂಪರ್ಕಕ್ಕಾಗಿ ಅವರ ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಗಮನಿಸಿಕೊಳ್ಳಿ. 9986-88-44-90. ರೈತ ಬಾಂಧವರೇ, ಇವರ ಸಂದರ್ಶನದ ಮುಂದುವರಿದ ಭಾಗವನ್ನು ನಾಳಿನ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ರೇಷ್ಮೆ ಇಲಾಖೆಯಿಂದ ರೇಷ್ಮೆ ಬೆಳೆಗಾರರು ಮತ್ತು ರೇಷ್ಮೆ ನೂಲು ಬಿಚ್ಚಾಣಿಕೆದಾರರಿಗೆ 10 ಹಲವು ಸೌಲಭ್ಯಗಳು. ಹಿಪ್ಪುನೇರಳೆ ನರ್ಸರಿ, ಹೊಸತಳಿ ಬೇಸಾಯ, ಚಾಕಿ ತೋಟ ನಿರ್ವಹಣೆ, ಹನಿ ನೀರಾವರಿ, ಹಿಪ್ಪುನೇರಳೆ ತೋಟ ನಿರ್ವಹಣಾ ಸಲಕರಣೆಗಳಿಗೆ ಸಹಾಯಧನ. ಪ್ರತ್ಯೇಕ ರೇಷ್ಮೆ ಹುಳು ಸಾಕಣೆ ಮನೆ ನಿರ್ಮಾಣ, ಚಾಕಿ ಸಾಕಣೆ ಸಲಕರಣೆ, ಹಣ್ಣು ಹುಳು ಮನೆ ನಿರ್ಮಾಣಕ್ಕೆ ಸಹಾಯಧನ. ಸ್ವಯಂ ಚಾಲಿತ ಮತ್ತು ಮಲ್ಟಿ ಎಂಡ್ ರೇಲಿಂಗ್ ಘಟಕ ಸ್ಥಾಪನೆ, ರೇಲಿಂಗ್ ಶೆಡ್ ನಿರ್ಮಾಣ, ಸೋಲಾರ್ ವಾಟರ್ ಹೀಟರ್, ಜನರೇಟರ್ ಅಳವಡಿಕೆಗೆ ಸಹಾಯಧನ. ಹೆಚ್ಚಿನ ಮಾಹಿತಿಗೆ ಸಮೀಪದ ರೇಷ್ಮೆ ಇಲಾಖೆ ಕಚೇರಿಯನ್ನು ಸಂಪರ್ಕಿಸಿ. ಇದು ಕರ್ನಾಟಕ ಸರ್ಕಾರದ ರೇಷ್ಮೆ ಇಲಾಖೆ ಪ್ರಕಟಣೆ. ನನ್ ಗಂಡ ದಿನವೆಲ್ಲ ಕೆಮ್ತಾ ಇರ್ತಾರೆ, ರಾತ್ರಿ ಎಲ್ಲ ಜ್ವರ ಇರುತ್ತೆ, ಕಫದಲ್ಲಿ ರಕ್ತ ಬೀಳುತ್ತೆ, ಇದಕ್ಕೆಲ್ಲ ಏನಾದ್ರೂ ಔಷಧ ಕೊಡೋಣ? ತಗೊಳಮ್ಮ, ಈ ಮಾತ್ರೆ ಒಂದ್ ವಾರ ಕೊಡು. ನಿಲ್ಲಿ, ಈಕೆ ಹೇಳಿದ್ದೆಲ್ಲ ಕ್ಷಯ ರೋಗದ ಲಕ್ಷಣಗಳು. ಡಾಕ್ಟರ್ ಚೀಟಿ ಇಲ್ಲದೆ ಔಷಧಿ ಕೊಟ್ರೆ ನಿಮಗ್ ದಂಡ ಹಾಕ್ತಾರೆ. ಕ್ಷಯ ರೋಗಿಯ ವಿವರ, ಅವ್ರಿಗೆ ಕೊಟ್ಟ ಔಷಧ ಎಲ್ಲನೂ ದಾಖಲಿಸಬೇಕು ಅಂತ ಗೊತ್ತಿಲ್ವಾ ನಿಮ್ಗೆ? ಅಲ್ಲಮ್ಮ, ಕ್ಷಯ ರೋಗ ಪರೀಕ್ಷೆ ಚಿಕಿತ್ಸೆ ಉಚಿತವಾಗಿ ಮಾಡ್ತಾರೆ. ಮೊದಲು ನಿನ್ನ ಗಂಡನ್ನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗು. ಹೆಚ್ಚಿನ ಮಾಹಿತಿಗೆ ಉಚಿತ ಸಹಾಯವಾಣಿ ಸಂಖ್ಯೆ 104ಕ್ಕೆ ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಧೂಮಪಾನದ ವ್ಯಸನ ತೆಗೆದುಕೊಳ್ಳುವ ಆ ಪ್ರತಿಯೊಂದು ಉಸಿರು ಮಾರಣಾಂತಿಕವಾಗಿರುತ್ತದೆ. ಧೂಮಪಾನ ಮಾಡುವುದರಿಂದ ಹೃದಯಾಘಾತ ಮತ್ತು ಇನ್ನು ಹಲವಾರು ಅಪಾಯಕಾರಿಯಾದ ಕಾಯಿಲೆಗಳು ಉಂಟಾಗಬಹುದು, ಹಾಗೂ ಇದರಿಂದ COVID-19 ಆಗುವ ಅಪಾಯವೂ ಸಹ ಬಹಳಷ್ಟು ಪಾಲು ಹೆಚ್ಚಾಗುತ್ತದೆ. ತಂಬಾಕು ಸೇವನೆಯಿಂದ ಕೆಲವು ಕ್ಷಣಗಳಿಗೆ ದೊರಕುವ ಮಜಾ ನಿಮ್ಮ ಮತ್ತು ನಿಮ್ಮ ಕುಟುಂಬಕ್ಕೆ ಆಗಬಹುದು ಒಂದು ಸಜಾ. ತಂಬಾಕುಗಳನ್ನು ಹಿಂದೆ ಬಿಟ್ಟು ಬಿಡಿ. ಹೆಚ್ಚಿನ ಮಾಹಿತಿ ಮತ್ತು ನೆರವಿಗಾಗಿ 1-800-11-3356 ಈ ಶುಲ್ಕರಹಿತ ಸಂಖ್ಯೆಗೆ ಕರೆ ಮಾಡಿ. ಸಾರ್ವಜನಿಕ ಹಿತಾಸಕ್ತಿಯಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆಯಿಂದ ನೀಡಲಾಗಿದೆ. ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಲ್ಲಿ ದೊರೆಯುವ ಸೌಲಭ್ಯಗಳು. ABARK ಯೋಜನೆಯಡಿ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಲ್ಲಿ ಸಾಂಕ್ರಾಮಿಕ ರೋಗಗಳು ಹಾಗೂ ಅಸಾಂಕ್ರಾಮಿಕ ರೋಗಗಳಿಗೆ ಉಚಿತ ತಪಾಸಣೆ ಮತ್ತು ಚಿಕಿತ್ಸೆ. ಮಾನಸಿಕ ರೋಗಗಳಿಗೆ ಕ್ಷೇಮ ಕೇಂದ್ರಗಳಲ್ಲಿ ತಪಾಸಣೆ, ಸಲಹೆ, ಚಿಕಿತ್ಸೆ, ಆಪ್ತ ಸಮಾಲೋಚನೆ ಉಚಿತ. ಗರ್ಭಿಣಿ, ಬಾಣಂತಿ ಮತ್ತು ನವಜಾತ ಶಿಶುಗಳ ನೋಂದಣಿ, ಆರೈಕೆ, ಸಲಹೆ, ಚಿಕಿತ್ಸೆ ಉಚಿತ. ತುರ್ತು ಸಂದರ್ಭದಲ್ಲಿ ಪ್ರಥಮ ಚಿಕಿತ್ಸೆ ಮತ್ತು ಅವಶ್ಯವಿದ್ದರೆ ಮೇಲ್ಮಟ್ಟದ ಆಸ್ಪತ್ರೆಯಲ್ಲಿ ಹೆಚ್ಚಿನ ಚಿಕಿತ್ಸೆ. ಹೆಚ್ಚಿನ ಮಾಹಿತಿಗಾಗಿ ಉಚಿತ ಆರೋಗ್ಯ ಸಹಾಯವಾಣಿ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ.